ಆಕಾಶವಾಣಿ ಮಡಿಕೇರಿ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಹಾನಿ ಮಾಡುತ್ತೆ. ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/2023 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಕಾರ್ಯಕ್ರಮ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೊಡಗಿನಲ್ಲಿ ಅಣಬೆ ಕೃಷಿ ಕುರಿತು ತಜ್ಞರಾದ ಡಿ ಸೋಮಶೇಖರ್ ಅವರೊಡನೆ ಸಂವಾದ ಕೇಳಲಿದ್ದೀರಿ. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242 8700014242. ರೈತ ಬಾಂಧವರೇ, ಅಣಬೆ ಕೃಷಿ ಕುರಿತಂತೆ ನೀವು ವಿಚಾರಗಳನ್ನ ಕೇಳಿರ್ತೀರಿ, ನಿಮಗೂ ಕುತೂಹಲ ಇರುತ್ತೆ ಅಣಬೆಯನ್ನ ಬೆಳೆಸಬೇಕು, ಅಣಬೆಯನ್ನ ಬಳಸಬೇಕು ಅನ್ನೋದು ಬಗ್ಗೆ ಅಲ್ವಾ? ಅಣಬೆ ಒಂದು ಸಸ್ಯ ಮೂಲ, ಇದು ಮಾಂಸದ ಗುಂಪಿಗೆ ಸೇರಿರುವ ಪದಾರ್ಥವೇ ಅಲ್ಲ. ಮತ್ತಷ್ಟು ಮಾಹಿತಿ ಇವತ್ತು ನಿಮಗೆ ಲಭ್ಯ ಆಗ್ತದೆ ಡಿ ಸೋಮಶೇಖರ್ ಅವರಿಂದ. ಸೋಮಶೇಖರ್ ಅವರೇ, ಅಣಬೆ ಆವಾಗಲೇ ಹೇಳದಂಗೆ ಒಂದು ಸಸ್ಯ ಮೂಲ, ಪ್ರೋಟೀನ್ ಸೋರ್ಸ್ ಅಂತ ನಾವು ಹೇಳ್ತೀವಿ. ಸೊ ಪ್ರೋಟೀನ್ ಸೋರ್ಸ್ ಸಲುವಾಗಿ ನಾವು ಸಸ್ಯಹಾರಿಗಳು ಸಾಮಾನ್ಯವಾಗಿ ಬೇಳೆಕಾಳು ಬಗ್ಗೆ ನಾವು ಹೆಚ್ಚಿನ ಒಂದು ಅವಲಂಬಿತವಾಗಿರ್ತೀವಿ. ಮಾಂಸಾಹಾರ ಬಿಟ್ಟರೆ ನಮಗೆ ಸಿಗ್ತಕ್ಕಂತ ಮೂಲ ಇದು ಅಂತಂದ್ರೆ ಅಣಬೆ. ಸಾಕಷ್ಟು ಬೇರೆ ಬೇರೆ ತರದ ಅಣಬೆಗಳನ್ನ ನಾವು ನೇಚರ್ ನಲ್ಲಿ ನೋಡ್ತೀವಿ. ನಾವು 2-3 ಪ್ರಕಾರಗಳನ್ನ ನಾವು ಕನ್ಸಂಪ್ಷನ್ ಅಥವಾ ನಾವು ಉಪಯೋಗ ಮಾಡ್ಕೊಳ್ಬಹುದು. ಸೊ ಮುಖ್ಯವಾಗಿ ಬೆಳೀತಕ್ಕಂಥದ್ದು ಬಟನ್ ಮಶ್ರೂಮ್ ಅಂತ ಹೇಳ್ತೀವಿ, ಅಥವಾ ಗುಂಡಿ ಅಣಬೆ ಅಂತ ಹೇಳ್ತೀವಿ ನಾವು. ಅದೇ ರೀತಿಯಾಗಿ ಆಯಿಸ್ಟರ್ ಮಶ್ರೂಮ್ ಅಂತ ಹೇಳ್ತೀವಿ, ಚಿಪ್ ಅಣಬೆ ಅಂತ ಹೇಳ್ತೀವಿ, ಇನ್ನೊಂದು ಮಿಲ್ಕಿ ಮಶ್ರೂಮ್ ಅಂತ ಬರುತ್ತೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಜಗತ್ತಿನಲ್ಲಿ ಬೆಳೀತಕ್ಕಂಥದ್ದು ಪ್ರಮಾಣ ಅಂತಂದ್ರೆ ಈ ಗುಂಡಣಬೆ ಮತ್ತು ಆಯಿಸ್ಟರ್ ಮಶ್ರೂಮ್. ಬೇಗ ಕಟಾವು ಮಾಡೋದಾಗ್ಲಿ ಅಥವಾ ತಾಂತ್ರಿಕತೆ ಕಡಿಮೆ ಇರೋದು, ಸೊ ಅದು ಅಂತಂದ್ರೆ ನಾವು ಆಯಿಸ್ಟರ್ ಮಶ್ರೂಮ್ ಅಥವಾ ಚಿಪ್ ಅಣಬೆ ಅಂತ ಹೇಳ್ತೀವಿ ನಾವು. ಕೊಡಗು ಜಿಲ್ಲೆಯಲ್ಲಿ ಈ ಒಂದು ಆಯಿಸ್ಟರ್ ಮಶ್ರೂಮ್ ಬೆಳಿಲಿಕ್ಕೆ ಸಾಕಷ್ಟು ಪೂರಕವಾದಂತಹ ಒಂದು ವಾತಾವರಣ ಇರೋದ್ರಿಂದ ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ಇದಕ್ಕೆ ಬೇಕಾದಂತಹ ತಾಂತ್ರಿಕತೆಗಳು ಇರಬಹುದು, ತರಬೇತಿ ಕಾರ್ಯಕ್ರಮಗಳು ಇರಬಹುದು, ಮತ್ತೆ ಅದಕ್ಕೆ ಬೇಕಾದಂತಹ ಬೀಜಗಳ ಪೂರೈಕೆಯನ್ನು ಕೂಡ ನಾವು ಇಲ್ಲಿ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡ್ತಾ ಇದ್ದೀವಿ. ಅಣಬೆಯನ್ನ ಎಷ್ಟೋ ಜನ ಸಾಕ್ಲಿಕ್ಕೆ ಕಷ್ಟಪಡ್ತಾರೆ, ಏನಪ್ಪಾ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ತರ ಹೆದರ್ತಾರೆ, ಹಿಂಜರಿತಾರೆ. ಯಾರೆಲ್ಲ ಮಾಡಬಹುದು ರೈತರನ್ನು ಸೇರ್ಕೊಂಡು? ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಅನ್ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗ ಇಲ್ಲ ಅಂತ ನಾವು ಬೇರೆ ಬೇರೆ ಕಡೆ ವಲಸೆ ಹೋಗೋದನ್ನು ನೋಡಿದೀವಿ. ಅಣಬೆ ಮಾಡಿದ್ರೆ ಉದ್ಯೋಗ ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಆದಾಯ ಗಳಿಸಲಿಕ್ಕೆ ಒಂದು ಸಹಾಯ ಆಗುತ್ತೆ. ಮತ್ತೆ ಇದಕ್ಕೆ ನಮ್ಗೆ ಬೇಕಾದಂತ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಥವಾ ಏನು ದುಡ್ಡು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ನಾವು ಎಲ್ಲ ಕೃಷಿಗೆ ಪೂರಕವಾಗಿರ್ತಕ್ಕಂತ ಒಂದು ಫ್ಯಾಮಿಲೀಸ್ ಅಥವಾ ಏನು ಕುಟುಂಬಗಳಿದಾವೆ. ಮನೆ ಸುತ್ತಮುತ್ತಲು ನಮ್ಗೆ ಸಣ್ಣ ಕಚ್ಚಾ ಬಿಲ್ಡಿಂಗ್ ಇದ್ರೂ ಕೂಡ ನಾವು ಅದನ್ನ ಉಪಯೋಗ ಮಾಡಿಕೊಂಡು ಈ ಒಂದು ಅಣಬೆಯನ್ನ ಉತ್ಪಾದನೆ ಮಾಡ್ಕೊಳೋದಾದ್ರೆ ನಾವು ಪ್ರತಿ ದಿವಸ ಬರೀ ಒಂದು 10 ಕೆಜಿ ಉತ್ಪಾದನೆ ಮಾಡಿಕೊಂಡ್ರೆ ನಮ್ಗೆ ಇವತ್ತು ಮಾರುಕಟ್ಟೆ ಬೆಲೆ 200 ರಿಂದ 250 ರೂಪಾಯಿ ಇದೆ. ಸೊ 10 ಕೆಜಿ ನೀವು ಸೇಲ್ ಮಾಡಿಕೊಂಡ್ರೆ ನಿಮ್ಗೆ 2,500 ರೂಪಾಯಿ ಆಗುತ್ತೆ. ಅದಕ್ಕೆ ಬೇಕಾದಂತ ಖರ್ಚು ಬಹಳ ಕಡಿಮೆ, ಒಂದು 500-600. ಸೊ ನಿವ್ವಳ ಆದಾಯ ನಿಮ್ಗೆ 2,000 ರೂಪಾಯಿ ಆಗುತ್ತೆ. ಸೊ ಅದು ನಿಮ್ಗೆ ಉದ್ಯೋಗನ ಕೊಡುತ್ತೆ, ನಿಮ್ಗೆ ಬೇಕಾದಂತ ಒಂದು ತರಕಾರಿನೂ ಕೂಡ ನಿಮ್ಗೆ ಸಿಗುತ್ತೆ. ಪೇಟೆಯಲ್ಲಿರೋರು, ಹಳ್ಳಿಯಲ್ಲಿರೋರು ಅಥವಾ ತೋಟದ ಮನೆಯಲ್ಲಿರೋರು ಸಹ ಅಣಬೆಯನ್ನ ಸಾಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಲ್ವಾ? ಸಾಧ್ಯತೆ ಇದೆ. ಇದಕ್ಕೆ ಮುಖ್ಯವಾಗಿ ನಮ್ಮ ಈ ಒಂದು ಕೊಡಗು ಜಿಲ್ಲೆಯಲ್ಲಿ ಅಣಬೆ ಬೆಳಿಲಿಕ್ಕೆ ನಾನು ಆಗ್ಲೇ ಹೇಳದಂಗೆ ಪೂರಕ ವಾತಾವರಣ ಅಂತಂದ್ರೆ ನಮಗೆ ಟೆಂಪರೇಚರ್ 25 ಡಿಗ್ರಿ ಇದೆ, ಅವರೇಜ್ ಡಿಗ್ರಿ ಟೆಂಪರೇಚರ್. ಮತ್ತೆ ವಾತಾವರಣದಲ್ಲಿ ಇರತಕ್ಕಂತ ನೀರಿನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ನಮಗೆ ಒಟ್ಟಾರೆ ಇಳುವರಿ ಬೇರೆ ಒಂದು ಜಿಲ್ಲೆಗೆ ಅಥವಾ ಪ್ರದೇಶದಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿಗಿಂತಲೂ ಕೂಡ ನಮಗೆ ಇಲ್ಲಿ 2 ಅಥವಾ 3 ಪಟ್ಟು ಹೆಚ್ಚಿನ ಇಳುವರಿಯನ್ನ ನಾವು ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಕಂಡುಕೊಳ್ಬಹುದು. ಅದೇ ರೀತಿಯಾಗಿ ನೀವು ನಾಟಿ ಅಥವಾ ನೀವೇನ್ ಬೀಜ ಹಾಕಿದ್ಮೇಲೆ ನಿಮ್ಗೆ ಸಾಕಷ್ಟು 5-6 ತಿಂಗಳು ನಾವು ಕಾಯುವಂತ ಒಂದು ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಗೆ ನಾಟಿ ಅಥವಾ ಬೀಜ ಹಾಕಿದ ನಂತರ 25-30 ದಿವಸದ ನಂತರ ನಿಮ್ಗೆ ಕಟಾವಿಗೆ ಸಿದ್ಧವಾಗುತ್ತೆ. ಸೊ ಇದು ಬೇಗ ಬರ್ತಕ್ಕಂತ ಕ್ರಾಪ್ ಸೈಕಲ್ ಅಂತ ನಾವು ಏನ್ ಹೇಳ್ತೀವಿ. ಬೇಗ ಮುಗಿಯೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ರೈತರು ಲಾಭ ಗಳಿಸಲಿಕ್ಕೆ ಈ ಒಂದು ಕಾರ್ಯವನ್ನು ಮಾಡಬಹುದು ಅಂತ ಹೇಳ್ತೀನಿ ನಾನು. ಕೆಲವು ದಿನಗಳಲ್ಲಿ ಅಣಬೆಯನ್ನ ನಾವು ಕಟ ಮಾಡಬಹುದು, ಬಳಕೆ ಮಾಡಿಕೊಳ್ಬಹುದು, ಹಾಗೆ ಮಾರಾಟ ಮಾಡಿ ಹಣವನ್ನು ಸಂಪಾದನೆ ಮಾಡಿಕೊಳ್ಬಹುದು. ಆದರೂ ಜನ ಯಾಕೋ ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಈ ಅಣಬೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳಿಕ್ಕಾಗಿಲ್ಲ, ಏನು ಕಾರಣ ಇರಬಹುದು, ಏನು ಇತಿಮಿತಿಗಳು ಇರಬಹುದು ಅಂತ ಹೇಳ್ತೀರಿ? ಸಾಕಷ್ಟು ರೈತರು ಫಸ್ಟ್ ಗೆಲ್ಲ ಇಂಟ್ರೆಸ್ಟ್ ತಗೊಂಡು ಬರ್ತಾರೆ, ಸರ್ ನಾನು ಅಣಬೆ ಮಾಡಬೇಕು, ನಾನು ಆತರ ಮಾಡಬೇಕು, ಇದರಲ್ಲಿ ಲಾಭ ಗಳಿಸಬೇಕು ಅಂತ ಸಾಕಷ್ಟು ಜನ ಬರ್ತಾರೆ. ಬಟ್ ಯಾವಾಗ ಒಮ್ಮೆ ಮಾಡಿದ ನಂತರ ಏನಾಗುತ್ತೆ ಅಂದ್ರೆ ಒಂದ್ ಬ್ಯಾಚ್ 2 ಬ್ಯಾಚ್ ಮಾಡ್ತಾರೆ, ನಂತರ ಅವರಿಗೆ ಸಾಕಷ್ಟು ಸಮಸ್ಯೆ ಬರ್ತವೆ. ಅವ್ರಿಗೆ ತಂತ್ರಜ್ಞಾನದ ಕೊರತೆ ಇರುತ್ತೆ, ಮಾಹಿತಿ ಕೊರತೆ ಇರುತ್ತೆ. ಮತ್ತೆ ಇನ್ನೊಂದು ಅಣಬೆ ಬೇಸಾಯದೊಳಗೆ ಮುಖ್ಯವಾದ ಇದು ಏನಂತಂದ್ರೆ ಬೀಜಗಳ ಲಭ್ಯತೆ. ಅಣಬೆ ಉತ್ಪಾದನೆ ಅಂತಂದ್ರೆ ನಮ್ಗೆ ಬೀಜ ಇಂಪಾರ್ಟೆಂಟ್, ಸೀಡ್ಸ್ ಇಂಪಾರ್ಟೆಂಟ್. ಸೊ ಆ ಬೀಜಗಳನ್ನ ನಮ್ಮ ಕೆಲವೊಂದ್ ಕಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೋಟಗಾರಿಕಾ ಇಲಾಖೆ ಮುಖಾಂತರ ಕೊಡ್ತಾ ಇದ್ದಾರೆ, ಈ ಒಂದು ಬೇರೆ ಬೇರೆ ಪ್ರದೇಶಗಳಲ್ಲಿ ಅಲ್ಲಿ ಸಿಗ್ತಾ ಇಲ್ಲ. ಸೊ ಆ ಒಂದ್ ದೃಷ್ಟಿಯಿಂದ ಅದನ್ನು ಕೂಡ ಸಾಕಷ್ಟು ತೊಂದರೆ ಆಗಿದೆ. ಬಟ್ ಈಗ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮಲ್ಲೇ ಒಂದು ಈ ಸ್ಪಾನ್ ಅಂತ ಹೇಳ್ತೀವಿ, ನಾವು ಅಣಬೆ ಬೀಜಕ್ಕೆ ಸ್ಪಾನ್ ಅಂತ ಹೇಳ್ತೀವಿ. ಈ ಸ್ಪಾನ್ ಪ್ರೊಡಕ್ಷನ್ ಲ್ಯಾಬೊರೇಟರಿ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದೀವಿ. ಸೊ ನೀವ್ ಮೊದಲೇ ರೈತರ ಇಂಡೆಂಟ್ ಅಥವಾ ನೀವ್ ಹೇಳಿದ್ರೆ ನಾವು ಒಂದು 8-10 ದಿವಸ ಬೇಕಾಗುತ್ತೆ ಅದು ರೆಡಿ ಆಗ್ಲಿಕ್ಕೆ. ಸೊ ಅದನ್ನ ನಾವು ಕೊಡ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಸೊ ನಿಮಗೆ ಗುಣಮಟ್ಟದ ಬೀಜದ ಲಭ್ಯತೆ ಇದ್ರೆ ನಿಮಗೆ ಒಂದು 1/2 ಅಣಬೆ ಉತ್ಪಾದನೆ ನಿಮಗೆ ಈಸಿ ಆಗುತ್ತೆ ಅಂತ ನಾನು ಹೇಳ್ಬಹುದು. ಗುಣಿಕೊಪ್ಪಲಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಣಬೆ ಬಿತ್ತನೆ, ಬೀಜದ ಉತ್ಪಾದನೆ ಹಾಗೆ ತರಬೇತಿ ಇದೆಲ್ಲದೂ ನಡೀತಾ ಇದೆ, ಈ ಕುರಿತಂತೆ ಏನು ವ್ಯವಸ್ಥೆ ಇದೆ ಹೇಳಿ. ಇಲ್ಲಿ ನಾವು ನಿರಂತರವಾಗಿ ಒಂದು ತರಬೇತಿ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದೀವಿ. ಯಾರು ಎಷ್ಟು ಜನ ಬಂದ್ರು ಅಥವಾ ಮಹಿಳೆಯರ ಗ್ರೂಪ್ ಬಂದ್ರು ಕೂಡ ನಾವು ಇಲ್ಲಿ ನಮ್ಮ ಕೇಂದ್ರದಲ್ಲಿ ತರಬೇತಿ ಅವರಿಗೆ ಯಾವ ತರ ಮಾಡಬೇಕು, ಯಾವ ತರ ಬೀಜ ಹಾಕ್ಬೇಕು, ಬ್ಯಾಗ್ ಯಾವ ತರ ಫಿಲ್ ಮಾಡಬೇಕು, ಈವನ್ ನೇರವಾಗಿ ಅವ್ರಿಗೆ ಅವ್ರ ಕಡೆಯಿಂದ ಕೂಡ ನಾವು 1 ದಿವಸ ತರಬೇತಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಒಂದು ಕಾರ್ಯಕ್ರಮ. ಅದು ಬಿಟ್ರೆ ಯಾರಾದ್ರೂ ನಮ್ಮ ಕೇಂದ್ರದಿಂದ ಸಾಕಷ್ಟು ದೂರ ಇದ್ರೆ ಅಲ್ಲಿ ಒಂದು 10-15 ಜನ ಒಂದು ಗ್ರೂಪ್ ಮಾಡಿಕೊಂಡ್ರೆ ನಾವು ನೇರವಾಗಿ ಅಲ್ಲಿ ಹೋಗಿ ನಾವು ತರಬೇತಿ ಕಾರ್ಯಕ್ರಮಗಳನ್ನ ಅಲ್ಲಿ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದೀವಿ. ಮತ್ತೆ ನಮ್ಮ ಮುಖ್ಯ ಸಂಸ್ಥೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನಲ್ಲಿ ಇರತಕ್ಕಂತ ಸಂಸ್ಥೆ, ಅಲ್ಲಿ ಬೇರೆ ಬೇರೆ ತಳಿಯ ಒಂದು ಅಣಬೆಗಳನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ, ಕಂಡುಹಿಡಿತಾ ಇದ್ದಾರೆ. ಸೊ ಅದಕ್ಕೆ ಅದ್ರದ್ದು ಬೇಕಾದಂತ ಬೀಜಗಳನ್ನ ನಮಗೆ ಕೊಡ್ತಾರೆ ಅವರು. ಇಲ್ಲಿ ಬರ್ತಕ್ಕಂತ ರೈತರು ಈ ಪರ್ಟಿಕ್ಯುಲರ್ ಆಗಿ ಈ ತರದ ಕ್ಯಾರೆಕ್ಟರ್ ಇರತಕ್ಕಂತ ಅಣಬೆ ನಮ್ಗೆ ಬೇಕು ಅಂತಂದ್ರೆ ಕೆಲವೊಬ್ರು ಗ್ರೇ ಕಲರ್ ಅಂತ ಕೇಳ್ತಾರೆ, ಕೆಲವೊಬ್ರು ವೈಟ್ ಕಲರ್ ಅಂತ ಕೇಳ್ತಾರೆ, ಕೆಲವೊಬ್ರು ಪಿಂಕ್ ಕಲರ್ ಅಂತ ಕೇಳ್ತಾರೆ. ಸೊ ಇದಕ್ಕೆ ಬೇಕಾದಂತ ಬೀಜಗಳು ಬೇರೆ ಬೇರೆ ಇರ್ತದೆ. ಸೊ ಅಂತ ಬೀಜಗಳನ್ನ ನಾವು ತರಿಸ್ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಈವನ್ ನಮ್ಮ ಒಂದು ಕೇಂದ್ರದಲ್ಲೇ ಅದಕ್ಕೆ ಮಲ್ಟಿಪ್ಲೈ ಮಾಡಿಕೊಡ್ತಕ್ಕಂತ ತರಬೇತಿಯನ್ನ ಕೊಡ್ತೀವಿ. ಮತ್ತೆ ಇದಕ್ಕೆ ಬೇಕಾದಂತ ಒಂದು ತಂತ್ರಜ್ಞಾನಗಳ ಅದಕ್ಕೆ ಬರ್ತಕ್ಕಂತ ರೋಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು, ಕೀಟಗಳ ಬಗ್ಗೆ ಮಾಹಿತಿ ಕೊಡೋದಾಗಿರ್ಬೋದು, ಅದು ಏನೇ ಸಮಸ್ಯೆ ಇದ್ರೂ ಕೂಡ ನಮಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರೆ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಅವ್ರ ಜೊತೆ ಹಂಚ್ಕೊಳ್ತೀವಿ. ಈವನ್ ನಮ್ಮಲ್ಲಿ ಮಾಹಿತಿಯನ್ನು ಕೂಡ ಇರದೇ ಇರೋ ಸಂದರ್ಭದಲ್ಲಿ ನಮ್ಮ ಒಂದು ಮುಖ್ಯ ಸಂಸ್ಥೆಗೆ ಅಥವಾ ಹೆಚ್ಚಿನ ವಿಜ್ಞಾನಿಗಳಿಗೆ ಕಂಡು ಸೊ ಅದ್ರ ಬಗ್ಗೆ ಪ್ರಸ್ತಾವ ಮಾಡಿ ಅವರಿಗೆ ಒಂದು ಸೊಲ್ಯೂಷನ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಕೇಂದ್ರದಲ್ಲಿ ಮಾಡ್ತೀವಿ. ಕೊಡಗು ಜಿಲ್ಲೆಯಲ್ಲಿ ಯಾವ ತಿಂಗಳುಗಳಲ್ಲಿ ಚೆನ್ನಾಗಿ ಅಣಬೆ ಬೆಳೀತೈತೆ, ಯಾವ ತಿಂಗಳುಗಳಲ್ಲಿ ಬೆಳಿಲಿಕ್ಕೆ ಕಷ್ಟ ಆಗ್ತೈತಂತ ಹೇಳ್ತೀರಿ? ಸಾಮಾನ್ಯವಾಗಿ ಮಳೆಗಾಲದೊಳಗೆ ನಮಗೆ ಟೆಂಪರೇಚರ್ 20-25 ಡಿಗ್ರಿ ಇರುತ್ತೆ. ನೀರಿನ ಅಂಶ ಹ್ಯುಮಿಡಿಟಿ ಅಂತ ಏನ್ ಹೇಳ್ತೀವಿ, ವಾತಾವರಣದಲ್ಲಿ ನೀರಿನ ಅಂಶ ಕೂಡ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಜೂನ್ ನಿಂದ ಆಲ್ಮೋಸ್ಟ್ ಅಕ್ಟೋಬರ್ ನವೆಂಬರ್ ತನಕ ಕೂಡ ಅಣಬೆ ಮಾಡಿಕೊಂಡ್ರೆ ನಿಮ್ಗೆ ಹೆಚ್ಚಿನ ಲಾಭ ಆಗುತ್ತೆ. ನಂತರನೂ ಕೂಡ ನೀವು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತಿಲ್ಲ, ಮಾಡಬಹುದು. ನಿಮ್ಗೆ ನೀರಿನ ಅಂಶ ವಾತಾವರಣದಲ್ಲಿ ಸ್ವಲ್ಪ ಕಡಿಮೆ ಆಗೋದ್ರಿಂದ ಇಳುವರಿ ಸ್ವಲ್ಪ ಕಡಿಮೆ ಆಗಬಹುದು. ಮತ್ತೆ ನಾವು ಅಣಬೆ ಬೆಳೆಯುವಂತ ಟೈಮ್ನಲ್ಲಿ ನಾವು ವಾಟರ್ ಸ್ಪ್ರೇ ಮಾಡಬೇಕಾಗುತ್ತೆ. ಆ ವಾಟರ್ ಸ್ಪ್ರೇ ಮಾಡದಂತ ಫ್ರೀಕ್ವೆನ್ಸಿ ಅಥವಾ ಏನಿರುತ್ತೆ ಅದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಅಣಬೆ ಬೆಳಿಲಿಕ್ಕೆ ಏನೇನು ಪರಿಕರಗಳು ಬಹಳ ಮುಖ್ಯವಾಗಿ ಬೇಕು, ಎಷ್ಟು ಬಂಡವಾಳ ಬೇಕಾಗಬಹುದು ಪ್ರಾರಂಭದಲ್ಲಿ? ಪರಿಕರಗಳು ಅಂತಂದ್ರೆ ಮುಖ್ಯವಾಗಿ ನಾನು ಆಗ್ಲೇ ಹೇಳದಂಗೆ ಬೀಜಗಳದು ಬಹಳ ಮುಖ್ಯ, ಮತ್ತೆ ನಮ್ಗೆ ಭತ್ತದ ಹುಲ್ಲು. ಸೊ ಇವೆರಡು ಮುಖ್ಯವಾಗಿ ನಮ್ಗೆ ನಿರಂತರವಾಗಿ ಬೇಕಾದಂತ ಪರಿಕರಗಳು. ನೀವು ಫಸ್ಟ್ ಟೈಮ್ ನೀವು ಮಾಡೋರಿದ್ರೆ ನಿಮ್ಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಒಂದು ಈ ಬಿಲ್ಡಿಂಗ್ಸ್ ಗೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಲ್ಲ, ನಿಮ್ ಕಚ್ಚಾ ಒಂದು ರೂಮ್ಸ್ ಗಳು ಇದ್ರೆ ನಿಮ್ಗೆ ಏನೋದೇನೇ ಇನ್ವೆಸ್ಟ್ಮೆಂಟ್ ಆಗಂಗಿಲ್ಲ, ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅದು. ಅಥವಾ ನಿಮ್ ಕಚ್ಚಾ ಸ್ಟ್ರಕ್ಚರ್ ಇಲ್ಲ ಅಂದ್ರೆ ನೀವು ಕಚ್ಚಾ ಸ್ಟ್ರಕ್ಚರ್ ಮಾಡ್ಕೊಳ್ಳಕ್ಕೆ ನಿಮ್ಗೆ ಏನೇನು ಸಂಪನ್ಮೂಲಗಳ ಇದಾವೆ ಅದು ನೋಡ್ಕೊಂಡು ನೀವು ಮಾಡಬಹುದು. 10 ಕೆಜಿ ನಾವು ಅಣಬೆ ಉತ್ಪಾದನೆ ಮಾಡ್ಲಿಕ್ಕೆ ಸಾಮಾನ್ಯವಾಗಿ ನಮ್ಗೆ 200-300 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. 1 ಕೆಜಿ ಬೀಜದಿಂದ ಸಾಮಾನ್ಯವಾಗಿ 4-5 ಕೆಜಿ ಎವರೇಜ್ ಆಗಿ ನಾವು ಅಣಬೆಯನ್ನ ಉತ್ಪಾದನೆ ಮಾಡಬಹುದು. ಈ ಭತ್ತದ ಹುಲ್ಲು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ರೈತರು ಗದ್ದೆಯಲ್ಲಿ ಅವ್ರ ಸೀಸನ್ ಮುಗಿದ್ಮೇಲೆ ಸುಟ್ಟು ಬೂದಿ ಮಾಡ್ತಾರೆ. ಸೊ ಅದರಿಂದ ಅವರಿಗೆ ಗೊಬ್ಬರನೂ ಸಿಗಂಗಿಲ್ಲ, ಏನು ಉಪಯೋಗನೂ ಆಗಂಗಿಲ್ಲ. ಸೊ ಅದನ್ನ ನಾವು ಒಂದು ಆರ್ಗ್ಯಾನಿಕ್ ವೇ ಆಗಿ ನಾವು ಕನ್ವರ್ಟ್ ಮಾಡಿಕೊಂಡು ಈ ಪ್ರೋಟೀನ್ ಯುಕ್ತ ಆಹಾರವನ್ನ ಈ ಒಂದು ಅಣಬೆ ಉತ್ಪಾದನೆ ಮಾಡಿದ್ರೆ ನಮ್ಗೆ ಆರ್ಥಿಕವಾಗಿ ಬಹಳ ಸಹಾಯ ಆಗುತ್ತೆ ಅಂತ ನಾನು ಹೇಳ್ಬಹುದು. ಮತ್ತೆ ಇನ್ನೊಂದು ಏನ್ ಮುಖ್ಯವಾಗಿ ಅಂತಂದ್ರೆ ಈ ಅಣಬೆ ಬೇಸಾಯ ನಂತರ ಈಗೇನು ನಮ್ಗೆ ಉಳಿತಕ್ಕಂತ ಒಂದು ಅದು ಏನ್ ಹುಲ್ಲು ಇರುತ್ತಲ್ಲ ಅದು ಸಾಕಷ್ಟು ನ್ಯೂಟ್ರಿಯಂಟ್ಸ್ ಇರುತ್ತೆ ನಮ್ಗೆ ಬೇಕಾದಂತ ಗಿಡಗಳಿಗೆ ಅಥವಾ ಏನ್ ನಮ್ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳನ್ನ ಕೊಡ್ತಕ್ಕಂತ ಒಂದು ಗೊಬ್ಬರ ಆಗುತ್ತೆ. ಸೊ ಬೇಗ ಕೊಳತು ಹೋಗುತ್ತೆ, ಅದಕ್ಕೇನು ಜಾಸ್ತಿ ನಾವು 2-1 ವರ್ಷ ಇಡಬೇಕಂತೇನಿಲ್ಲ. ನೀವು ಮಶ್ರೂಮ್ ಹಾರ್ವೆಸ್ಟ್ ಮಾಡಿ ನೀವು 1-2 ತಿಂಗಳಿಗೆ ನಿಮ್ಗೆ ಗೊಬ್ಬರ ಆಗಿಬಿಡುತ್ತೆ. ಒಂದೊಂದು ಹಣ್ಣಿನ ಗಿಡಗಳಿಗೆ ನೀವು ಒಂದು 2-3 ಬ್ಯಾಗ್ ಹಾಕಿದ್ರೆ ನಿಮ್ಗೆ ಅದಕ್ಕೂ ಕೂಡ ಸಾಕಷ್ಟು ಗೊಬ್ಬರ ಕೊಟ್ಟಂಗೆ ಆಗುತ್ತೆ. ನೋಡಿ, ಅಣಬೆ ಕೃಷಿ ಕುರಿತಂತೆ ನಾವು ಮಾತಾಡ್ತಾ ಹೋದ್ರೆ ಬಹಳಷ್ಟು ಸಂಗತಿಗಳು ಲಭ್ಯ ಆಗ್ತವೆ. ಒಟ್ಟಾರೆ ಅಣಬೆ ಬೆಳೆಸೋದು ಸುಲಭ, ಅಣಬೆ ಬಳಸೋದು ಸಹ ಅಂತಹ ಕಷ್ಟಕರ ಸಂಗತಿಯಲ್ಲ. ಮಾರುಕಟ್ಟೆ ವಿಚಾರವನ್ನ ಸ್ವಲ್ಪ ಪ್ರಸ್ತಾಪ ಮಾಡಬಹುದಾ? ಈಗ ನಾವೇನೋ ಉಪಯೋಗಿಸ್ಕೊಳ್ಬಹುದು, ಆದ್ರೆ ಬಹುಬೇಗ ಕೆಟ್ಬಿಡುತ್ತೆ. ಅದನ್ನ ಹೇಗೆ ದಾಸ್ತಾನು ಮಾಡ್ಲಿಕ್ಕೆ ಸಾಧ್ಯತೆಗಳಿದಾವೆ ಮತ್ತು ಮಾರಾಟ ಹೇಗೆ ಮಾಡ್ಲಿಕ್ಕೆ ಅವಕಾಶಗಳಿದಾವೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ಆಯಿಸ್ಟರ್ ಅಥವಾ ಚಿಪ್ ಅಣಬೆ ಅಂತ ಹೇಳ್ತೀವಲ್ಲ, ಇದು ಬೇಗ ಹಾಳಾಗುವಂತ ಒಂದು ಬೆ. ಯಾಕಂದ್ರೆ ಈಗ ನಾವು ಗುಂಡಣಬೆ ಅದು ನೋಡಿದ್ರೆ ನಮ್ಗೆ ಇಲ್ಲೇ ಬೇರೆ ಬೇರೆ ಕಡೆಯಿಂದ ಬಂದಿರುತ್ತೆ. ಈ ಕಡೆ ಊಟಿಯಿಂದ ಬರುತ್ತೆ, ತಮಿಳ್ನಾಡಿನಿಂದ ಬರುತ್ತೆ, ಅವ್ರು ಕಟಾವು ಮಾಡಿ 7-8 ದಿವಸ ಆಗಿರುತ್ತೆ. ಬಟ್ ಈ ಅಣಬೆಯನ್ನ ನಾವು ಇದು ಒಂಥರ ಸೊಪ್ಪಿನ ತರಕಾರಿ ಇದ್ದಂಗೆ ಒಂದು 2 ದಿವಸದಲ್ಲಿ ನಾವು ಉಪಯೋಗ ಮಾಡ್ಕೊಳ್ಬೇಕಾಗತ್ತೆ. ಈ ಲೋಕಲ್ ಮಾರ್ಕೆಟ್ ದಲ್ಲಿ ನಮ್ಗೆ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಸೊ ಈ ಒಂದು ಚಿಪ್ಪಣಬೆ ಅಥವಾ ಏನು ಆಯಿಸ್ಟರ್ ಮಶ್ರೂಮ್ ಅಂತ ಹೇಳ್ತೀನಲ್ಲ, ಇದು ನಮ್ ಬೇರೆ ಒಂದು ಏನು ಗುಂಡಣಬೆಕ್ಕಿಂತಲೂ ಕೂಡ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ನಮ್ಗೆ ಸಾಕಷ್ಟು ಸಹಾಯ ಆಗುತ್ತೆ. ಸೊ ಆ ಒಂದು ನೋಡ್ಕೊಂಡು ಮತ್ತೆ ಮಾರುಕಟ್ಟೆ ಅಂತಂದ್ರೆ ಇದಕ್ಕೆ ಯಾವುದೇ ರೆಡಿಮೇಡ್ ಮಾರ್ಕೆಟ್ ಇಲ್ಲ. ಸೊ ನಾವು ಮಾರುಕಟ್ಟೆ ನಾವು ಸ್ವಲ್ಪ ಡೆವಲಪ್ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗಿ ನಾವು ಅವ್ರ ಜೊತೆ ಮಾತಾಡಿ ನಾವು ಈ ತರ ನಾವು ಪ್ರೊಡಕ್ಷನ್ ಮಾಡ್ತಾ ಇದೀವಿ. ಇದನ್ನು ಕೂಡ ಒಂದು ಉತ್ತಮ ಅಣಬೆ. ಸೊ ಇದನ್ನ ನೀವು ತಗೊಂಡ್ರೆ ಮತ್ತೆ ಇನ್ನೊಂದು ಏನಂತಂದ್ರೆ ಮಾರುಕಟ್ಟೆ ಹೆಂಗಿರುತ್ತಂದ್ರೆ ನೀವು ಪೂರೈಕೆ ನಿರಂತರವಾಗಿರ್ಬೇಕು. ನೀವು ಒಂದ್ಸಲ ನೀವು ಪೂರೈಕೆ ಮಾಡಿ ಮತ್ತೆ 1 ತಿಂಗಳು ಬಿಟ್ಟರೆ ನಿಮ್ಗೆ ಮುಂದಿನ ತಿಂಗಳು ಯಾರು ನಿಮ್ಮ ಹತ್ರ ಬರಂಗಿಲ್ಲ. ಸೊ ಆ ಒಂದು ದೃಷ್ಟಿಯಿಂದ ನೀವು ಮಾರುಕಟ್ಟೆಗೆ ನೀವು ನಿರಂತರವಾಗಿ ನೀವು ಪೂರೈಕೆ ಮಾಡೋದಾದ್ರೆ ನಿಮ್ಗೆ ಸಾಕಷ್ಟು ಮಾರುಕಟ್ಟೆ ಸಿಗುತ್ತೆ. ಮತ್ತೆ ನಾವು ಅದ್ರ ಸಲುವಾಗಿ ನಾವು ಬೇರೆ ಬೇರೆ ಈ ಸಾಮಾಜಿಕ ವಾಟ್ಸ್ಆಪ್ ಗ್ರೂಪ್ ಅಂತ ಏನ್ ಹೇಳ್ತೀವಿ ಆ ತರ ನಾವು ಗ್ರೂಪ್ ಮಾಡಿದೀವಿ. ನೀವು ಹೆಚ್ಚಿನ ಪ್ರಮಾಣದಲ್ಲಿ ತಂದು ಕೊಟ್ರೆ ನಾವು ಕೂಡ ಅದಕ್ಕೆ ಯಾವ ತರ ಪ್ಯಾಕ್ ಮಾಡಬೇಕು, ಯಾವ ತರ ಲೇಬಲ್ ಮಾಡಬೇಕು, ನಿಮ್ಗೆ ಸಾಕಷ್ಟು ಸಂಪೂರ್ಣ ಮಾಹಿತಿಯನ್ನ ನಾವು ಕೊಡ್ತೀವಿ. ಮತ್ತೆ ಮಾರುಕಟ್ಟೆಗೆ ನಮ್ಮ ಒಂದು ಕೇಂದ್ರದಿಂದ ಸರ್ಕಾರಿ ಮಟ್ಟದಲ್ಲಿ ಏನ್ ಸಹಾಯ ಆಗುತ್ತೆ ಅದು ನಾವು ಬೆಳೆತಕ್ಕಂತ ರೈತರಿಗೆ ನಾವು ಸಹಾಯ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೀವಿ ಅಂತ ಹೇಳ್ತೀನಿ. ಒಳ್ಳೆಯ ಮಾಹಿತಿಯನ್ನ ನಮ್ಮೊಡನೆ ಹಂಚಿಕೊಂಡ್ರಿ ಸೋಮಶೇಖರ್ ಅವರೇ. ಅಣಬೆ ಕೃಷಿ ಕುರಿತಂತೆ ಕೇಳುಗರು ಸಾಕಷ್ಟು ವಿಚಾರಗಳನ್ನ ಈ ಮೂಲಕ ತಿಳಿದಂಗಾಯ್ತು. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಕೇಳುಗರೇ. ಇದುವರೆಗೆ ಕೊಡಗು ಜಿಲ್ಲೆಯಲ್ಲಿ ಅಣಬೆ ಕೃಷಿ ಈ ಕುರಿತಂತೆ ಸಂವಾದವನ್ನ ಆಲಿಸಿಕೊಂಡ್ರಿ. ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಹಿಂದೆ ತಜ್ಞರಾಗಿ ಕೆಲಸ ಮಾಡುತ್ತಿದ್ದ ಡಿ ಸೋಮಶೇಖರ್ ಅವರ ಸಂಗತಿಗಳನ್ನ ಕೇಳಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ: 944849724726. 944849749726. ಶ್ರೋತೃಗಳೇ, ಕೊಡಗು ಜಿಲ್ಲೆಯಲ್ಲಿ ಅಣಬೆಯನ್ನ ಚೆನ್ನಾಗಿ ಸಾಕೊಂಡು ಉಪಯೋಗಿಸಿಕೊಳ್ಬಹುದು, ಹಾಗೆ ಮಾರಾಟ ಮಾಡಿ ಹಣದ ಗಳಿಕೆಯನ್ನು ಮಾಡಿಕೊಳ್ಬಹುದು. ಇಲ್ಲಿಯ ವಾತಾವರಣ ಚೆನ್ನಾಗಿದೆ, ತಂಪು ಹವೆ ಅಣಬೆಗೆ ಹಿತವಾದುದು. ಹಾಗಾಗಿನೇ ತೋಟಗಳಲ್ಲಿರುವ ಸಾವಯವ ಪದಾರ್ಥವನ್ನು ಉಪಯೋಗಿಸಿಕೊಂಡು ಸಾಕಷ್ಟು ಕಡೆ ಅಣಬೆಗಳು ಪುಟ್ಟಿದ್ದೇಳ್ತವೆ, ಅವುಗಳನ್ನು ಉಪಯೋಗಿಸ್ಕೊಳ್ಳೋರಿದ್ದಾರೆ. ಮುಂಗಾರಿಗಿಂತ ಮುಂಚಿತವಾಗಿ ಎಷ್ಟೋ ಕಡೆ ಅಣಬೆ ಕಾಣಸಿಗುತ್ತೆ. ಮಳೆ ಹೆಚ್ಚು ಬೀಳಲಿಕ್ಕೆ ಶುರುವಾದಾಗ ಅಣಬೆಯ ಜೀವಾಣು ಇದ್ರೂ ಅದು ಮೇಲೆ ಬರೋದಿಲ್ಲ. ಸತತವಾಗಿ ಮಳೆ ಬರ್ತಾ ಇದ್ರೆ ಅಣಬೆ ಬೆಳವಣಿಗೆಯನ್ನು ಕಾಣೋದಿಲ್ಲ. ಹಿತವಾದ ಶೀತಾಂಶ, ತಂಪು ಹವೆ ಅಣಬೆ ಬೆಳವಣಿಗೆಗೆ ಸಹಕಾರಿ. ಕೊಡಗು ಜಿಲ್ಲೆಯಲ್ಲಿ 16 ಬಗೆಯ ಅಣಬೆಗಳನ್ನು ನೀವೆಲ್ಲ ನೋಡಿದಿರಿ, ಉಪಯೋಗಿಸ್ಕೊಂಡಿದ್ದೀರಿ. ಅಣಬೆ ಸಾರು ಅನೇಕರಿಗೆ ಇಷ್ಟವಾಗ್ತದೆ. ಅಣಬೆಯಲ್ಲಿ ವಿಟಮಿನ್ ಡಿಯಿಂದ ಸೇರಿಕೊಂಡು ಪ್ರೋಟೀನು, ನಾರಿನಂಶ ಮತ್ತಿತರೆ ಪೋಷಕಾಂಶಗಳು ಚೆನ್ನಾಗಿದ್ದಾವೆ, ಹಿತವಾಗಿರುತ್ತೆ. ರೊಟ್ಟಿ ಚಪಾತಿ ಜೊತೆಗೆ ತಿನ್ನಲಿಕ್ಕೂ, ಅನ್ನದ ಜೊತೆಗೆ ಊಟ ಮಾಡಲಿಕ್ಕೂ, ಪಲ್ಯ ರೀತಿಯಲ್ಲಿ ಅಥವಾ ಸಾರಿನ ರೂಪದಲ್ಲಿ ಮಾಡಿಕೊಂಡು ಸವಿಬಹುದು. ಎಣ್ಣೆಯನ್ನು ಹೆಚ್ಚಿಗೆ ಹಾಕುವ ಅಗತ್ಯವಿಲ್ಲ. ಕೊಲೆಸ್ಟ್ರಾಲ್ ಇರೋರಿಗೆ ಅಥವಾ ದೇಹ ಸ್ಥೂಲ ಇರೋರಿಗೆ ಎಣ್ಣೆ ಹಾಕ್ತಲೇ ಅಣಬೆಯನ್ನು ತಯಾರಿಸಿಕೊಂಡು ತೂಕವನ್ನು ಕಮ್ಮಿ ಮಾಡಿಕೊಳ್ಳೋ ಒಂದು ಸಂದರ್ಭಗಳನ್ನು ಹೇಳಲಾಗ್ತಾ ಇದೆ. ಒಟ್ಟಾರೆ ಬರೀ ಮಾಂಸಾಹಾರಿಗಳಿಗೆ ಅಂತೇನಿಲ್ಲ, ಸಸ್ಯಾಹಾರಿಗಳಿಗೂ ಅಣಬೆ ಪೌಷ್ಟಿಕದಾಯಕವಾದ ಆಹಾರವಾಗ್ತದೆ. ಕೃತಕವಾಗಿ ಮನೆಗಳಲ್ಲೇ ಅಣಬೆಯನ್ನು ವರ್ಷವಿಡೀ ಬೆಳ್ಕೊಳ್ಬಹುದು, ಉಪಯೋಗಿಸ್ಕೊಳ್ಬಹುದು. ಅದಕ್ಕಾಗಿ ಕೃಷಿ ವಿಜ್ಞಾನ ಕೇಂದ್ರದಂತಹ ಸಂಸ್ಥೆಗಳು ಸಹಾಯಕ್ಕೆ ಬರ್ತವೆ. ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಣಬೆ ಬೀಜಗಳನ್ನು ಉತ್ಪಾದನೆ ಮಾಡಿ ವಿತರಿಸುವ ಕಾರ್ಯ ನಡೀತಾ ಇದೆ, ಹಾಗೆ ತರಬೇತಿಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲೂ ಅಣಬೆ ಕೃಷಿ ಕುರಿತಂತೆ ಅಧ್ಯಯನಗಳು ಸಾಗಿದವೆ. ಬೇರೆ ಬೇರೆ ಭಾಗಗಳಲ್ಲಿ ಅಣಬೆ ಬೀಜಗಳನ್ನು ವಿತರಣೆ ಮಾಡುವ ಸಂಘ ಸಂಸ್ಥೆಗಳು ಇರಬಹುದೇನೋ ನೋಡಿ. ಕೆಲವೊಂದು ಸಾರಿ ತೋಟಗಾರಿಕೆ ಇಲಾಖೆಯವರು ಸಹ ಈ ನಿಟ್ಟಿನಲ್ಲಿ ಉತ್ತೇಜನ ಮಾಡೋದಿದೆ. ಆಸಕ್ತಿ ಇದ್ರೆ ಬೀಜನೂ ಸಿಗುತ್ತೆ, ಬಂಡವಾಳ ಹೆಚ್ಚಿಗೆ ಬೇಕಾಗಿಲ್ಲ. ಅಣಬೆ ಬೆಳೀಲಿಕ್ಕೆ ಬಹು ಕಮ್ಮಿ ಬಂಡವಾಳದಲ್ಲಿ ಶುರು ಮಾಡಿಕೊಂಡ್ರೆ, ನಿಮಗೆ ಆಸಕ್ತಿ ತಂದರೆ ಹೆಚ್ಚೆಚ್ಚು ಮಾಡ್ಕೊಂತ ಬಂಡವಾಳವನ್ನು ಸೇರಿಸ್ತಾ ಒಂದು ಉದ್ಯಮಿ ರೀತಿಯಲ್ಲಿ ಇದನ್ನು ಬೆಳೆಸ್ಕೊಂಡು ಹೋಗ್ಬೋದು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ಈಗ ಕೃಷಿ ಮಾಹಿತಿ. ಈಗ ಕೇಳಿ ಕೃಷಿ ಮಾಹಿತಿ. ರೈತ ಬಾಂಧವರೇ, ಸಾವಯವ ಗೊಬ್ಬರಗಳನ್ನ ಮಣ್ಣಿಗೆ ನಾವು ಎಷ್ಟು ಕೊಟ್ಟರು ಸಾಲದೆ, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೋ ರೈತರ ಬಳಿ ದನಕರುಗಳಿಲ್ಲ, ಮೇಕೆ ಆಡುಗಳು ಇಲ್ಲ, ಕೋಳಿಗಳನ್ನು ಎಷ್ಟೋ ಜನ

ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ನೇತ್ರಶಾಸ್ತ್ರ ವಿಭಾಗದ ಕಡೆಯಿಂದ ಗ್ಲಾಕೋಮಾ ಜಾಗೃತಿ ಮತ್ತು ಸ್ಕ್ರೀನಿಂಗ್ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ಸಿಕ್ಕಿತು. ಕಾರ್ಯಕ್ರಮನ ಶುರು ಮಾಡಿ ಮಾತಾಡಿದ ಡಾಕ್ಟರ್ ಕೃಪಾಲಿ ಅಯ್ಯಪ್ಪನವು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಕಣ್ಣು ತಪಾಸಣೆ ವಿಭಾಗಕ್ಕೆ ಹೊಸ ಹೊಸ ಉಪಕರಣಗ ಬಂದಿದ್ದು ಮಾರ್ಚ್ ತಿಂಗಳಲ್ಲಿ ವಿಶ್ವ ಕಣ್ಣು ಗ್ಲಾಕೋಮಾ ಸಪ್ತಾಹ ಆಚರಣೆ ಮಾಡುವೆ. 40 ವರ್ಷ ದಾಟಿದವು ಇದರ ಪ್ರಯೋಜನ ಪಡ್ಕೊಂಡು ತಜ್ಞ ವೈದ್ಯರಿಂದ ತಪಾಸಣೆ ಮಾಡಿಸಿಕೊಣಕು. ತಲೆನೋವು, ಕಣ್ಣು ನೋವು, ಮಂದದೃಷ್ಟಿ, ಆಗಾಗ ಕನ್ನಡಕ ಬದಲಾಯಿಸುವುದು ಇದೆಲ್ಲ ಗ್ಲಾಕೋಮಾದ ರಕ್ಷಣೆ ಆಗಿದ್ದು ಸುರುಗೇನೆ ಚಿಕಿತ್ಸೆ ತಕೊಣಕು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಪ್ರಾಂಶುಪಾಲರಾದ ಡಾಕ್ಟರ್ ವಿಶಾಲ್ ಕುಮಾರ್, ಸ್ಥಾನಿಕ ವೈದ್ಯಾಧಿಕಾರಿ ಡಾಕ್ಟರ್ ರೂಪೇಶ್ ಗೋಪಾಲ್ ಸೇರಿದಂಗೆ ಬೇರೆ ಬೇರೆ ವೈದ್ಯಾಧಿಕಾರಿಗ ಹಾಜರಿದ್ದು. ಪಶುಪಾಲನೆ ಮತ್ತು ವೈದ್ಯಕೀಯ ಸೇವಾ ಇಲಾಖೆ, ಪೊನ್ನಂಪೇಟೆ ತಾಲೂಕು ಕರ್ನಾಟಕ ಪಶುವೈದ್ಯಕೀಯ ಸಂಘ ಇವರ ಕೂಡುಕೂಟಲಿ ಜಿಲ್ಲಾ ಕಾರ್ಯನಿರತ ಪಶುವೈದ್ಯರಿಗೆ ಇಂದು ಮಡಿಕೇರಿಯಲ್ಲಿ ತಾಂತ್ರಿಕ ಸಮ್ಮೇಳನ ನಡೆದಿದೆ. ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ನವು, ಈ ಆಧುನಿಕ ಪ್ರಪಂಚದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಸಹ ಅಪ್ಡೇಟ್ ಮಾಹಿತಿಗಳಿದ್ದು ಜಾನುವಾರು ಸಂರಕ್ಷಣೆಯಲ್ಲಿ ಸಹ ಹೊಸ ಹೊಸ ವೈಜ್ಞಾನಿಕ ವಿಷಯಗಳನ್ನ ತಿಳಿದು ಹೈನುಗಾರಿಕೆಗೆ ಉತ್ತೇಜನಕ್ಕೆ ಅವಕಾಶ ಮಾಡಿಕೊಡಕು ಅಂತ ಹೇಳ್ದು. ಈ ಸಂದರ್ಭದಲ್ಲಿ ಮಾತಾಡಿದ ಪಶುವೈದ್ಯಕೀಯ ವಿಭಾಗಕ್ಕೆ ಸೇರಿದ ಬೇರೆ ಬೇರೆ ಅಧಿಕಾರಿಗ ಪಶು ಸಂರಕ್ಷಣೆ ಮತ್ತು ಆರೋಗ್ಯ ನಿಗಾದ ಬಗ್ಗೆಯಲ್ಲಿ ಅಭಿಪ್ರಾಯ ಹೇಳಿಕೊಂಡು ಕಾರ್ಯಕ್ರಮದಲ್ಲಿ ಜಿಲ್ಲೆನ ಎಲ್ಲಾ ತಾಲೂಕಿನ ಪಶುವೈದ್ಯಾಧಿಕಾರಿಗ ಭಾಗವಹಿಸಿದ್ದು. ಕುಶಾಲನಗರ ವಿದ್ಯುತ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಹೆಬ್ಬಾಲೆ ಫೀಡರ್ಲಿ ತುರ್ತು ಕಾರ್ಯ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ್ಟ ಹೆಬ್ಬಾಲೆ ಬನಶಂಕರಿ ದೇವಸ್ಥಾನದ ಸುತ್ತಮುತ್ತಲಿನ ಜಾಗೆಗಳಲ್ಲಿ ಕರೆಂಟ್ ಸರಬರಾಜಲ್ಲಿ ವ್ಯತ್ಯಾಸ ಹಾಕಿದ್ದು ಸಾರ್ವಜನಿಕರ ಸಹಕಾರ ಕೊಡಕು ಅಂತ ಮಡಿಕೇರಿ ವಿಭಾಗದ ಕಾರ್ಯನಿರ್ವಾಹಕ ಎಂಜಿನಿಯರ್ನವು ಕೇಳಿಕೊಂಡಳು. ಕುಶಾಲನಗರದ ಅಳಿಲು ಸೇವಾ ಟ್ರಸ್ಟ್ನವರ ನಮ್ಮ ಕಸ ನಮ್ಮಲ್ಲೇ ಗೊಬ್ಬರ ಯೋಜನೆ ನಿನ್ನೆ ಮಡಿಕೇರಿ ಕ್ಷೇತ್ರ ಶಾಸಕ ಅಪ್ಪಚ್ಚು ರಂಜನ್ನವು ಲೋಕಾರ್ಪಣೆ ಮಾಡಿದು. ಈ ಸಂದರ್ಭ ಮಾತಾಡಿದ ಅಳಿಲು ಸೇವಾ ಟ್ರಸ್ಟ್ನ ಅಧ್ಯಕ್ಷ ಶಿವಾಜಿನವು, ಈ ಯೋಜನೆಯಿಂದಾಗಿ ಹಸಿ ಕಸ ಸಂಗ್ರಹ ಮಾಡಿದು ಅದರಿಂದ ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿತು ಅಂತ ಹೇಳ್ದು. ಸಾಹಿತ್ಯ ಕ್ಷೇತ್ರದಲ್ಲಿ 11 ವರ್ಷಗಳಿಂದ ಸೇವೆ ಮಾಡುತ್ತಿರುವ ಪೊನ್ನಂಪೇಟೆ ತಾಲೂಕು ಟಿಶೆಟಗೇರಿ ಗ್ರಾಮದ ಸಾಹಿತಿ ಉಳುವಂಗಡ ಕಾವೇರಿ ಉದಯನೌಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನ ಕಡೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಬಗ್ಗೆಯಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಹಾಲಪ್ಪಾಚಾರ್ ಸೇರಿದಂಗೆ ಬೇರೆ ಬೇರೆ ಗಣ್ಯರು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೊಟ್ಟು ಗೌರವಿಸಿದಳು. ಕರ್ನಾಟಕ ಜಾನಪದ ಪರಿಷತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಇವರ ಕೂಡುಕೂಟಲಿ ಇದೇ ತಾರೀಕು 12 ಮತ್ತು 13ಕ್ಕೆ ಪ್ರವಾಸಿ ಜಾನಪದ ಲೋಕೋತ್ಸವ ಕಾರ್ಯಕ್ರಮ ನಡೆದಿದೆ ಅಂತ ಕೊಡಗು ಜಿಲ್ಲಾ ಜಾನಪದ ಪರಿಷತ್ನ ಅಧ್ಯಕ್ಷ ಬಿಜಿ ಅನಂತ ಶಯನನವು ತಿಳಿಸಿದಳು. ಮಡಿಕೇರಿ ನಗರದ ಬೇರೆ ಬೇರೆ ಸಮಸ್ಯೆಗಳನ್ನ ಬೇಗ ಬೇಗ ಇತ್ಯರ್ಥ ಮಾಡಿಕೆ ನಗರಸಭೆ ಮುಂದೆ ಬಂದಿದ್ದು ನಾಳೆಯಿಂದ ಪ್ರತಿ ಗುರುವಾರ 1 ವಾರ್ಡ್ಲಿ ನಗರಸಭೆ ನಡಿಗೆ ವಾರ್ಡ್ಗಳ ಕಡೆಗೆ ಅಭಿಯಾನ ನಡೆದಿದೆ ಅಂತ ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯನವು ತಿಳಿಸಿದಳು. ಇದರ ಬಗ್ಗೆಯಲ್ಲಿ ನಾಳೆ ಹೊತ್ತಾರೆ 7 ಗಂಟೆಗೆ ಮಡಿಕೇರಿನ ವಾರ್ಡ್ ನಂಬರ್ 1ರಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದ್ದು ಸಾರ್ವಜನಿಕರು ತಮ್ಮ ವಾರ್ಡ್ಗಳ ಭೇಟಿ ಸಮಯದಲ್ಲಿ ಸಮಸ್ಯೆಗಳಿದ್ದರೆ ಪುಕಾರು ಕೊಡಕು ಅಂತ ನಗರಸಭೆನ ಅಧ್ಯಕ್ಷರು ಹೇಳಿದಳು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಬೋಧಕ ಆಸ್ಪತ್ರೆನ ಬೋಧಕ ಕೊಂಬರೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆದು ಆಸ್ಪತ್ರೆನ ವೈದ್ಯಕೀಯ ಅಧೀಕ್ಷರಾದ ಡಾಕ್ಟರ್ ಮಂಜುನಾಥ್ನವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿದ ಜಿಲ್ಲಾ ಶಸ್ತ್ರಚಿಕಿತ್ಸಕ ಪ್ರಾಂಶುಪಾಲರೂ ಆದ ಡಾಕ್ಟರ್ ವಿಶಾಲ್ನವು ಸಾಧನೆ ಮಾಡಿದ ಹೆಣ್ಣು ಮಕ್ಕಳ ಬಗ್ಗೆಯಲ್ಲಿ ಮಾತಾಡಿದರು. ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿಭಾಗಗಳ ಹಿರಿಯ ಹೆಣ್ಣು ಜನಕ್ಕೆ, ನರ್ಸ್ಗಳಿಗೆ, ಗ್ರೂಪ್ ಡಿ ಸಿಬ್ಬಂದಿಗಳಿಗೆ ಶಾಲು ಒದಿಸಿ ಸನ್ಮಾನ ಮಾಡಿದರು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ವಿರಾಜಪೇಟೆಯ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಲ್ಲಿ ನಿಮಗೆ ನಂಬಲಾಗದ ಆಫರ್. 5,000 ರೂಪಾಯಿಗೆ ಶಾಪಿಂಗ್ ಮಾಡುವಾಗ 2,000 ರೂಪಾಯಿ ಶಾಪಿಂಗ್ ಫ್ರೀ, 8,000 ರೂಪಾಯಿಗೆ 3,000 ರೂಪಾಯಿ ಶಾಪಿಂಗ್ ಫ್ರೀ, 12,000 ರೂಪಾಯಿಗೆ 5,000 ರೂಪಾಯಿ ಶಾಪಿಂಗ್ ಫ್ರೀ. ಪೀಟರ್ ಇಂಗ್ಲೆಂಡ್ ಶೋರೂಮ್, 3rd Road ಜಂಕ್ಷನ್, ವಿರಾಜಪೇಟೆ. Breathe like a lion, crouch like a tiger.